ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ಕೃಷಿಕ ದಂಪತಿಗಳಾದ ಹನುಮಂತಪ್ಪ ಹಾಗೂ ಮಾಲತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಡಗಲಿಯ ಕೃಷಿ ದಂಪತಿಗಳು ಸಿ ಹನುಮಂತಪ್ಪ ಮತ್ತು ಮಾಲತಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಸ್ವಾಗತ ಬಯಸ್ತಾ ಇದ್ದೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನಿಮಗೆ ಕೃಷಿ ದಂಪತಿಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನೀವು ಇಲ್ಲಿ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀರಿ ಯಾವಾಗಲಿಂದ ಸರ್? ಒಂದು 3 ವರ್ಷ ನಮ್ದು ಡ್ರೈವಿಂಗ್ ಫೀಲ್ಡ್ ಕ್ಲೋಸ್ ಮಾಡಿದ್ರ. ಡ್ರೈವಿಂಗ್ ಕ್ಲೋಸ್ ಮಾಡ್ಕೊಂಡು ಚಾಲ ಡ್ರೈವಿಂಗ್ ಮಾಡ್ತಿದ್ರಿ? ಒಂದು 4 ಡೇಸ್ ಡ್ರೈವ್ ಮಾಡಿ ಸರ್. ಏನ್ ಬಸ್ ಕಾರ್? ಕಾರ್ ಸರ್. ಓನ್ ವೆಹಿಕಲ್ ಸರ್. ನಿಮಗೆ ಸ್ವಂತ ಓನ್ ವೆಹಿಕಲ್ಸ್ ಇದೆ? ಸ್ವಂತ ಕಾರ್ಗಳು ಮಾಡ್ಕೊಂಡು ಬಾಡಿಗೆ ಹೋಗ್ತೀವಿ. ಬಾಡಿಗೆ ಹೋಗ್ತೀವಿ ಸರ್. ಅದ್ರ ಜೊತೆ ಸಾಕಿದ್ವಿ. ಲಾಸ್ಟ್ ಮಕ್ಕಳು ನನಗೆ ಡ್ರೈವಿಂಗ್ ಬೇಡ, ಆರಾಮ ಮನೆಗಿರಪ್ಪ ಅಂತಂದ್ರು. ನನಗೆ ಟೈಮ್ ಪಾಸ್ ಮಾಡಕ್ ಆಗ್ತದಲ್ಲ. ನಮ್ಮ ಸೊಸೆ ಅವರು ಸಾಗರದಲ್ಲಿ ಮನೆ ಇದೆ, ಸಾಗರದಲ್ಲಿ ಅವರು ಅಡಿಕೆ ಸಸಿ ಕೊಟ್ಟರು ನಮಗೆ. ಅದು ಖರೀದಿ ತಗೊಂಡು ನಮಗೆ ಕೊಟ್ಟರು. ಕೃಷಿ ನಿಮ್ಮ ಟ್ರೆಡಿಷನಲ್ ಅಲ್ಲ? ಅಲ್ಲ ಅಲ್ಲ ಸರ್, 3 ವರ್ಷ ಆಯ್ತು ಸರ್. ಮೊದಲಿಂದ ಬರ್ತಿದ್ವಿ ಹೋಗ್ತಿದ್ವಿ ಅಷ್ಟೇ, ನೋಡ್ಕೊಂಡು ಹೋಗಿದ್ವಿ ಅಷ್ಟೇ. ನಿಮ್ಮ ಮೊದಲು ಕೃಷಿ ಇತ್ತ ನಿಮ್ ತಂದೆ? ಇತ್ತು ಸರ್. ಆದ್ರೆ ಬರ್ತಿದ್ವಿ ನೋಡ್ತಿವಿ ಹೋಗಿದ್ವಿ ಸರ್. ನಾವು ನಾನು ವೃತ್ತಿ ಡ್ರೈವಿಂಗ್ ಚಾಲಕರು. ಮತ್ತೆ ಮೊನ್ನೆ ನಂದು ರಿಟೈರ್ಮೆಂಟ್ ಆದ್ಮೇಲೆ ಟೈಮ್ ಪಾಸ್ ದಾರಿಯಾಗಿ ನಮಗೆ ದಾರಿ ಮಾಡ್ಲಿಕ್ಕೆ ಕೃಷಿ ಒಳಗೆ ನುಗ್ಗಿ ಸರ್. ನಾನು ಒಂದು 15 ಇಂಚ್ ನೀರೊಳಗೆ ನಮ್ಮ ಗಿಡಗಳು ನೀರು ಕಡಿಮೆ ಸರ್. ಅಂತ ನಮ್ ನೀರಿನ ಟ್ಯಾಂಕ್ ಸ್ಟಾಕ್ ಮಾಡ್ಕೊಂಡು ನೀರ್ ಟ್ಯಾಂಕ್ಲಿಂದ ಗಿಡಗಳಿಗೆ ಬಿಡ್ತೀನಿ ಸರ್. ನಾನು 15 ಇಂಚ್ ನೀರಿಲ್ಲ. ಅಲ್ಲ, ನಿಮ್ಗೇನೋ ಟೈಮ್ ಪಾಸ್ ಅಂತೇಳಿ ಕೃಷಿಗೆ ಬಂದ್ರಿ. ಕೃಷಿ ಅದು ಅಂದ್ರೆ ನಿಮ್ಗೆ ಬೆಳಿಬೇಕು, ಅದ್ರ ಅನುಭವ ಬೇಕು, ಅದ್ರ ಕೊರತೆ ಇದೆ ಅಂತ ಅನಿಸುತ್ತೆ ಯಾವಾಗಾದ್ರೂ ನಿಮ್ಗೆ ತಿಳ್ಕೊಳ್ಬೇಕು, ಏನಾದ್ರೂ ಮಾಡ್ಬೇಕು, ಏನಾದ್ರೂ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅದ್ರ ಬೇಕಲ್ಲ. ಏನಾದ್ರು ಬೇಕಂದ್ರೆ ನಮ್ಮ ಮಕ್ಳಿಗೆ ನಮ್ಮ ಭಾವನ ಕೇಳ್ತಿರ್ತೀವಿ ನಾವು. ಏನು ಲಾಭ ನಷ್ಟ ಅಂತ ಗೊತ್ತಿಲ್ಲ, ಲಾಸೇ ಲಾಸ್, ಲಾಸ್ ಮಾಡ ಸರ್ ಅದ್ರಿಂದ. ಆದ್ರೆ ಮನೆ ಏನ್ ಮಾಡಿದ್ರೆ ಲಾಸ್, ಆಳಿಂದು ಕಷ್ಟ ಸರ್. ನಾವ್ ಅದನ್ನೇ ಈಗ ವೇದರ್ ಆಗ್ಲಿಂತೇಳಿ ಕೊನೆಗೆ ಮುಂದೆ ಮಕ್ಕಳಿರ ಆಗತ್ತಲ್ಲ ಅಂತೇಳಿ ಮಾಡ್ಕೊಂಡ್ ಹೋಗ್ತಾ ಇದೀವಿ ನಮ್ಮ ಮನೆ ಫ್ಯಾಮಿಲಿ ನಾವು. ಈಗ ಮಾಲತಿ ಮರೆ, ಈಗ ನೀವು ಇಷ್ಟ ದಿನ ಮನೇಲಿ ಇದ್ದು ಕಳೆದ 2-3 ವರ್ಷದಲ್ಲಿ ಕೃಷಿಗೆ ಬಂದಿದ್ದೀರಿ. ನಿಮ್ಗೆ ಹೇಗೆ ಹೊಂದಾಣಿಕೆ ಆಗ್ತಾ ಈ ಪರಿಸರ? ಇದು ಖುಷಿ ಅನ್ಸುತ್ತೆ ಸರ್. ಕಷ್ಟ ಕೆಲಸ ಅಂತ ಅನಿಸಿತ? ಏನ್ ಕಷ್ಟ ಅನ್ಸಲ್ಲ ಸರ್, ಖುಷಿ ಅನ್ಸುತ್ತೆ. ಅಂದ್ರೆ ನಿಮ್ಮ ಕುಟುಂಬ ಅಂದ್ರೆ ನಿಮ್ಮ ಪೂರ್ವಿಕರು, ನಿಮ್ಮ ತವರು ಮನೆ ಕೃಷಿಕರ? ಕೃಷಿಕರ ಸರ್. ಹಾಗಾಗಿ ಏನ್ ಸಮಸ್ಯೆ? ಕೊಡಳ್ಳಿ ಸರ್, ನಮ್ ತವರು ಮನೆ ಅರ್ಪಳಿ ಹತ್ರ. ಅವ್ರ ಕೂಡ ಎಲ್ಲಾ ಬೆಳಿತಾರೆ, ಸೇವಂತಿಗೆ ಹೂ, ಗಿಡಗಳು, ಚೆಂಡು ಹೂ, ಶೇಂಗಾ, ಪ್ರತಿಯೊಂದು ಬೆಳಿತಾರ ಅಮ್ಮಪ್ಪರ. ಈಗ ತೋಟ, ತೋಟದ ಮನೆ ಆದ್ಮೇಲೆ ಇಲ್ಲೇ ಇದ್ರಿ ನೀವು? ಇಲ್ಲೇ 3 ವರ್ಷ ಆಯ್ತು ಸರ್. ಇಲ್ಲೇ 3 ವರ್ಷ ಇದ್ರಿ? ಇಲ್ಲೇ ಇದ್ವಿ. ನಮಗೊಂದು ಬೋರ್ವೆಲ್ ಹಾಕೊಟ್ರು ಸರ್ ನಮ್ಮ ಸರ್. ಹಾಕ್ಸಿದ್ಮೇಲೆ ನಾವು ಇಲ್ಲಿ ಬಂದು ವಾಸವಾಗಿದ್ದೀವಿ ಸರ್. ಏನೇನು ಮಾಡ್ಬೇಕು ಅನ್ಕೊಂಡು ಇದೀವಿ ಸರ್? ಏನೋ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ವಿ. ನಾವು ಇರೋದ್ರೆಲ್ಲ ಮಾಡಿ ಹೋಗ್ಬೇಕಂತ. ಮಕ್ಕಳಿಗೆ ಆಗಿದ್ರೆ ಒಳ್ಳೇದಾಗ್ಲಿ, ಹೌದು ನಮಗೂ ಆಗಿದ್ರೆ ಮಕ್ಕಳಿಗೆ ಆಗ್ಲಿ ಒಳ್ಳೇದು. ಮೊಮ್ಮಕ್ಳು ಇದಾರ ಸರ್, 4 ಜನ ಮೊಮ್ಮಕ್ಳು ಇದಾರ. ಇಬ್ರು ಗಂಡ್ಮಕ್ಳು, ಇಬ್ರು ಸ್ವಸ್ಥ ಅಂದ್ರು. ಸೊಸೆ ಬ್ಯಾಂಕ್ ಮನೆ ಕ್ಯಾಶಿಯರ್ ಅದಾರ ಸರ್ ಬಳ್ಳಾರಿಯಲ್ಲಿ. ಒಬ್ಬ ಸೊಸಿ ಮನೆಯಲ್ಲಿ ಬಿ ಎ ಓದಿದಾಳೆ ಸರ್, ಅವ್ರು ಮಿಷನ್ ಇದು ಮಾಡ್ತಿದ್ರು ಸರ್, ರಾಟಿ ರಾಟಿ ಹೊಲಿತಾ ಇದ್ದಾರೆ. ನಾನು ಹೆಚ್ಚಿನ ಪ್ರಮಾಣದಾಗ ಕೋಳಿ ಫಾರಂ ಆಗ್ಲಿ, ಆಕಳಾಗ್ಲಿ, ಎಮ್ಮೆ ಆಗ್ಲಿ, ಕುರಿಗಳು ಸರ್ ಮಾಡ್ಬೇಕಂತ ಬಹಳ ಆಸೆ ಐತಿ. ಅದಕ್ಕೆ ನಮಗೆ ಬೆಂಬಲ ಕೊಡೋರಿ ಇಲ್ಲ ಸರ್. ಬೆಂಬಲ ಅಂದ್ರೆ ಈಗ ನೀವು ಸ್ವಲ್ಪ ಏನ ಮಾಹಿತಿ ಕೊಟ್ಟು ನಮಗೆ ಮಾಡೋದು ಹೇಳ್ಕೊಡೋರಿ ಇಲ್ಲ, ಅದು ಹೇಳ್ಕೊಟ್ರೆ ಖಂಡಿತ ಮಾಡ್ತೀನಿ ಸರ್. ಈ ಬಗ್ಗೆ ಕೃಷಿ ಇಲಾಖೆಯವರು ಇದ್ದಾರೆ, ತೋಟಗಾರಿಕೆ ಇಲಾಖೆಯವರು ಇದ್ದಾರೆ, ಪಶು ಸಂಗೋಪನೆ ಇಲಾಖೆಯವರು ಇದ್ದಾರೆ, ಅವರ ಸಂಪರ್ಕದಲ್ಲಿ ಇದ್ದೀರಾ? ಹೇಗೆ ಇದೀವಿ ಸರ್, ಇದೀವಿ, ಮಾಡಿಸ್ಕೊಂಡಿಲ್ಲ, ಮೂರು ವರ್ಷದಿಂದ ನೀವು ಕೃಷಿಗೆ ಬಂದ್ರಿ. ಒಂದು ಇವರು ತಮ್ಮ ವೃತ್ತಿಯನ್ನು ಬಿಟ್ಟು ಏನಾದ್ರೂ ಮಾಡ್ಬೇಕು ಅಂತ ಬಂದ್ರು, ಕೃಷಿನೇ ಆಯ್ಕೆ ಮಾಡ್ಕೊಂಡ್ರು. ಇಲ್ಲಿ ಬಂದಾಗ ಆರಂಭದಲ್ಲಿ ಏನೇನ್ ಇತ್ತು, ಏನೇನ್ ಬೆಳೀತಾ ಇದ್ರಿ, ಬೆಳಿಲಿಕ್ಕೆ ಶುರು ಮಾಡಿದ್ರಿ ನೀವು? ಫಸ್ಟ್ ಮೆಕ್ಕೆಜೋಳ ಸರ್, ಮೆಕ್ಕೆಜೋಳದು, ಆಮೇಲೆ ರಾಗಿ ಹಾಕಿದ್ವಿ. ಒಂದ್ಸಲ ಎರಡ್ ಸಲ ಮಳೆ ಬಂದ ಕೈ ಕೊಡ್ತ ಮೆಕ್ಕೆಜೋಳ, ಒಂದ್ಸಲ ರಾಗಿ ಸಿಕ್ತು, ರೇಟ್ ಸಿಗ್ಲಿಲ್ಲ. ರಾಗಿ ಚೆನ್ನಾಗಿ ಬೆಳೆದಿದ್ವಿ, ಹೊರವಲ್ಲ ನಮ್ದು ನೀರಾವರಿ ಅಲ್ರಿ, ಹೊರವಲ್ಲ ಹೊರವಲ್ಲ ರಾಗಿ ಚೆನ್ನಾಗಿ ಬಂತು, ಸೊ ಅದು ರೇಟ್ ಸಿಗ್ಲಿಲ್ಲ. ಮತ್ತೆ ಮಾಡಿದ್ವಿ ಸಾಲ, ಮತ್ತೆ ಮೈ ಮೇಲೆ ಬಿತ್ತು, ಇಲ್ಲಿ ಬಿಡು ಅಂತ ಮೈಂಡ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ನಮ್ಮ ಸಾಗರದಲ್ಲಿ ನಮ್ಮ ಸೊಸೆಯ ಮಾವ ಬ್ರದರ್ ಅದಾರ, ಅವ್ರು ಅಡಿಗೆ ಸಸಿ ಕೊಡ್ತೀನಿ ನೀವು ಸಾಕ್ರಿ ಅಂತ ಹೇಳಿ ಅವರು ಅಲ್ಲಿ ದುಡ್ಡು ಕೊಟ್ಟು ಸಸಿ ತಗೊಂಬಂದು ನಾವು ಇಲ್ಲಿ ಮಾಡಿದ್ವಿ. ಹಾಕಿದ್ರೆ ಈಗ ಒಂದು ಬೆಲಕ್ಕೆ ನಡೆಯಕ್ಕೆ ಹತ್ತಿದ್ರಿ, ಅದು ಅದ್ರಲ್ಲಿ ಮಗ್ಗ ನಡಕ ನುಗ್ಗಿಕಾಯಿ ಹಾಕಿದ್ದೀವಿ, ನುಗ್ಗಿಕಾಯಿ ಚೆನ್ನಾಗಿ ಬರ್ಬೋದು. ಇದ್ಮೇಲೆ ಹೋದ್ಸಲ ಸ್ವಲ್ಪ ಬಂತು, ನಮ್ಮ ಮನೆಯಲ್ಲೇ ಸ್ವಲ್ಪ ಇದು ಮಾಡಿದ್ವಿ, ಹೊರಗಡೆ ಸ್ವಲ್ಪ ಕೊಟ್ವಿ. ಈ ಸಲ ನುಗ್ಗಿಕಾಯಿ ಚೆನ್ನಾಗಿದೆ, ಇದೆಲ್ಲ ಏನು ನಮ್ಗೆ ಏನೋ ಸಿಕ್ಕ ಸಿಗ್ಬೋದ. ನುಗ್ಗೆಕಾಯಿ ಎಷ್ಟು ಗಿಡಗಳು ಹಾಕಿದ್ದಾರೆ? ಒಂದು 60 60. ಅಡಿಕೆ ಗಿಡಗಳು ಒಂದು 400 ಇದ್ದಾರೆ. 450. ಅದ್ರ ಮಧ್ಯದಲ್ಲಿ ಇವನ್ ಹಾಕಿದ್ರು. ಎರಡರ ಮಧ್ಯೆ ಒಂದು ಅಡಿಕೆ ಗಿಡ, ಒಂದ್ ನಡುಕ ಒಂದ ನುಗ್ಗೆ ಗಿಡ. ನುಗ್ಗೆಕಾಯಿ ಬಿಡ್ತಾ ಇದೆ, ಹೋಸಲ ಬಿಟ್ಟಿದ್ದೆ, ಹೋಸಲ ಬಿಟ್ಟಿದ್ರು ಬಿಟ್ಟಿದ್ರೆ ಅದಕ್ಕಿಂತ ಚೆನ್ನಾಗಿದೆ. ಇದ್ರಲ್ಲಿ ನಮ್ಗೆ ಲಾಭ ಸಿಕ್ಕ ಸಿಗ್ಬೋದು ಅಂತ ನನಗೆ ಮನಸ್ಸಿಗಿದೆ. ಅಂದ್ರೆ ಮಾರ್ಕೆಟ್ ಈಗಾಗಲೇ ಕೊಟ್ಟಿದ್ರ? ಒಂದ್ಸಲ ಕೊಟ್ಟಿದ್ರೆ. ಎಷ್ಟು ಬಂತು? ಒಂದು 7 ಬಂದ್ರು, ಬಂದಷ್ಟು 7 ಮಂದಿಗೆಲ್ಲ ಕೊಟ್ಟು ನಮ್ ಫ್ಯಾಮಿಲಿ ನಮಗೆ ಉಂಟು, ಒಂದು 7 ಲಾಭ ಇರ್ಬೋದು ಅಂತ ಸರ್ ನನಗೆ. ಈ ಸಲ ನುಗ್ಗೆ ನಮ್ಗೆ ಚೆನ್ನಾಗಿ ಸಿಗ್ಬೋದು ಅಂತ ಅನಿಸುತ್ತೆ ನನಗೆ. ಅಲ್ಲ, ಇದರ ಪ್ರಕ್ರಿಯೆ ಹೇಗೆ, ಯಾವ್ಯಾವ ತಿಂಗಳಿಂದ ಕಾಯಿ ಬಿಡ್ಲಿಕ್ಕೆ ಶುರು ಆಗ್ತದೆ, ಎಷ್ಟು ದಿನದವರೆಗೂ ನೀವು ಕಾಯಿ ಬಿಡಿಸ್ತೀರಿ, ಹೇಗೆ ಸರ್? ಅದು 5 ಮೇಲೆ ಬರುತ್ತೆ ಸರ್, ಅದು ಕಟ್ ಮಾಡಿದ್ಮೇಲೆ ಹೂ ಬಿಡುತ್ತೆ, ಆಮೇಲೆ ಅದರಿಂದ ಕಾಯಿ ಬಿಟ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೂ ಪ್ರೂನಿಂಗ್ ಮಾಡಬೇಕು? ಕಟ್ ಮಾಡೋದೆಲ್ಲ ಇರುತ್ತೆ ಸರ್, ಆಮೇಲೆ ಔಷಧಿ ಹೊಡಿಬೇಕು. ಅಡಿಕೆ ಗಿಡಕ್ಕೆ ಔಷಧ ಹೊಡಿಬೇಕು ಸರ್, ನುಗ್ಗೆ ಗಿಡಕ್ಕೆ ಔಷಧ ಹೊಡಿಬೇಕು ಸರ್. ಎಲ್ಲಕ್ಕೂ ಔಷಧ ಹೊಡಲಿದ್ರೆ ಲಾಭ ಕೆಲಸನೇ ಇಲ್ಲ ಸರ್, ಲಾಭ ಒಟ್ಟು ಔಷಧ ಹೊಡಲೇಬೇಕು. ನಮಗೆ ಲಾಭ ಇಲ್ಲದ್ರೆ ಅವ್ರಿಗೆ ಲಾಭ ಮಾಡ್ಕೊಳ್ಳೇಬೇಕು ನಾವು. ಸೊ ಈ ಅಡಿಕೆ ಗಿಡ ದೊಡ್ಡದಾಗೋವರೆಗೂ ಇದು ನಿಮ್ಮ ಇನ್ಕಮ್ ಜನರೇಟ್ ಮಾಡ್ತಾ ಇದೆ? ಮತ್ತೆ ಏನೇನಿದೆ? ನಡುಕೋಸ ಬಾಳೆ ಇದೆ ಸರ್, ಸ್ವಲ್ಪ ಬಾಳೆ ಇದೆ. ಈಗಲೇ ಒಂದು 2 ಮನೆ ಬಿಟ್ಟಿದ್ದಾರೆ ನಡಿ. ಈಗ ಅದರಲ್ಲಿ ನಡಕ ನಾವು ಕಡಲೆ ಹಾಕಿದ್ವಿ ಸರ್, ನಡುಕಲ್ಲಿ ಒಂದು ಅದು ಹೊರವ ಅದಕ್ಕೆ ನೀರ್ ಬಿಡಲ್ರಿ, ಮಳೆಯಿಂದ ನೀರು ಕಡಲೆ. ಈಗ ಒಂದ್ 2 ಮೂರು ಸಲ ಆಗ್ಬೋದ್ರ ನಡುಕದಿದ್ದು, ಎರಡು ಗ್ಯಾಪ್ ಇರ್ತಲ್ಲ ಅದ್ರೊಳಗೆ ಕಡಲೆ ಹಾಕಿದ್ವಿ ನಾವು, ಅದ್ರಲ್ಲಿ ಒಂದ್ 3 ಚೀಲ ಆಗ್ಬೋದು ಈಗ ಕಡಲೆ. ಇನ್ನೊಂದು ಮಕ್ಕಳಲ್ಲಿ ರಾಗಿ ಹಾಕಿ ಸರ್, ರಾಗಿ ಹಾಕಿ, ರಾಗಿ ಹಾಕಿ ಸರ್. ಒಂದೂವರೆ ಎಕರೆ ರಾಗಿ ನೀವು ಬೆಳಿತಾನೆ ಇರ್ತೀರಿ? ರಾಗಿ ಬೆಳಿತಿರ್ತೀವಿ ಸರ್, ಮನೆಗೆ ಬೇಕು ಅಂತ. ಮನೆಗೆ, ಸೊ ಇದಕ್ಕೆ ಜೀವನಕ್ಕೆ, ನಿಮ್ಮ ಸಂಬಂಧಿಕರಿಗೆ, ಮನೆಗೆ ಎಲ್ಲರಿಗೂ ಬೇಕಲ್ಲ. ಈಗ ಒಂದು ಒಂದೂವರೆ ಎಕರೆ ಆಲ್ರೆಡಿ ರೆಡಿ ಇದೆ ಈಗ. ಇಲ್ಲಿ ಒಂದು ಎಕರೆ ಇದೆ. ಸೊ ರಾಗಿ ಇದೆ, ಅಡಿಕೆ ಇದೆ, ಮತ್ತೆ ನುಗ್ಗೆ, ಬಾಳೆ, ಇದೆಲ್ಲ ಇದು ಈಗ ಸದ್ಯಕ್ಕೆ ಇರತಕ್ಕಂತ ಬೆಳೆಗಳು. ಈಗ ನೀವು ಏನೇನ್ ಮಾಡ್ತಿರ್ತೀರ ಮಾಯಿ? ನೀವು ತೋಟದಲ್ಲೇ ಇಲ್ಲಿ ಸ್ಟೇ ಆಗಿರೋದ್ರಿಂದ ಇಲ್ಲಿ ಏನೇನ್ ಕೆಲಸಗಳು, ಹೆಣ್ಣು ಮಕ್ಕಳ ಕೆಲಸಗಳು? ಕಳೆ ತೆಗಿತೀವಿ ಸರ್, ಕಳೆ ತೆಗಿತೀವಿ, ಆಮೇಲೆ ಹುಳ ಪಳ ಏನಿದ್ರೆ ಇದು ಮಾಡ್ತೀವಿ ಸರ್. ಕೋಳಿದೊಂದು ಐತಲ್ಲ, ಕೋಳಿನೂ ಸಾಕೊಳ್ತಿದ್ರು. ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರ ಕೋಳಿ? ಇತ್ತು ಸರ್, ಅದು ಬೆಕ್ಕು ಗಿಕ್ಕು ಎಲ್ಲ ಬಂತು ಬಿಟ್ಕೊಂಡು ಹೋದ್ವು. ಕೋಳಿ ಸಾಕಾಣಿಕೆ ಇತ್ತು ಇತ್ತು ಸರ್. ಮತ್ತೆ ಒಂದಿಷ್ಟು ಪ್ರೊಟೆಕ್ಟಿವ್ ಆಗಿ ಏನಾದ್ರು ಮಾಡ್ಕೋಬೇಕಾಗಿತ್ತಂತ ಅನ್ಕೊಂಡಿವಿ ಸರ್. ನಿಮ್ಮೇಲೆ ಮಾಡ್ಬೇಕಂತ. ಈಗ ಕೋಳಿ ಸಾಕಾಣಿಕೆಯ ಪ್ರಮಾಣ ಕಡಿಮೆ ಮಾಡ್ಕೊಂಡ್ರ? ಹೌದು ಸರ್. ಯಾಕೆ? ಅವು ಬೆಕ್ಕು ಅಳವಿ ಬೆಕ್ಕು ಬಂದು ತಿನ್ನಕತ್ಬಿಡ ಸರ್, ದಿನ ಒಂದ್ ತಗೊಂಡು ಹೋಗತ್ ಬಿಡ್ತ. ಹಂಗಾಗಿ ಬೇಡ ಬಿಡು ಅಂತ ಹೇಳಿ ಬಿಟ್ಬಿಟ್ಟಿವಿ ಸರ್. ಸಾಕದು ಹತ್ತದ ಸರ್, ಈಗ ಉಳಿಸ್ಕೊಂಡಿನ ಹತ್ತ ಅಲ್ಲೇ ಮರಿ, ಅದನ್ನ ಹತ್ತ ಮರಿ ಮಾಡಿಸ್ಕೊಂಡು 500 ಕೋಳಿ ಮಾಡ್ಬೇಕು ಅನ್ಕೊಂಡಿನಿ ಸರ್. ಪ್ರಾಫಿಟ್ ಆಗ್ತಾ ಇದೆಯಾ ಕೋಳಿದು ಸರ್? ಎಲ್ಲಿ ಮಾರಾಟಕ್ಕೆ ನೀವು ಕೊಡೋದು? 20 ರೂಪಾಯಿ ಒಂದು ಮೊಟ್ಟೆ ತಗೊಂತಾರೆ ಸರ್. 20 ರೂಪಾಯಿಗೊಂದು ಒಂದು ಮೊಟ್ಟೆ ಅಂದ್ರೆ ಜವಾರಿ 1000 ಒಂದು ಕೋಳಿ, 5-8 1000 ತಂಗ ಕೋಳಿ ತಗೊಂಡು. ಕೋಳಿದೆ ಆದಾಯ ಜಾಸ್ತಿ ಇದೆ? ಜಾಸ್ತಿ ಇದೆ ಸರ್, ಅದೇ ಜಾಸ್ತಿ ಇದೆ, ಎಲ್ಲದಕ್ಕಿಂತ ಆದಾಯ ಜಾಸ್ತಿ ಇದೆ. ಅದನ್ನ ಅದೊಂದು ಇದು ಮಾಡ್ಕೊಂಡು ಶೆಡ್ ಎಲ್ಲ ಮಾಡ್ಕೊಂಡು ಹಾಕ್ಬೇಕಂತ ಬಹಳ ಆಸೆ ಐತೆ ಸರ್ ನನಗೆ. ಈ ಮೊಟ್ಟೆಯ ವಿಶೇಷತೆ 20 ರೂಪಾಯಿ ಒಂದು ಮೊಟ್ಟೆ? ಜವಾರಿ ಮೊಟ್ಟೆ ಅಲ್ಲ ಸರ್. ಹೌದಾ? ಯಾರು ತಗೊಂಡು ಹೋಗ್ತಾರೆ ಇದನ್ನ? ಬಂದೋಗ್ತಾರೆ ಸರ್, ರೈತರಿಗೆ ಇಲ್ಲೇ ಊರಲ್ಲೇ ಬಂದು ತಗೊಂಡು ಹೋಗ್ತಾರೆ, ಇಲ್ಲಿಗೆ ಬರ್ತಾರೆ. ಹೌದಾ? ತೋಟಕ್ಕೆ ಬಂದ್ ತಗೊಂಡೋಗ್ತಾರೆ. ನೀವೇನ್ ಮಾಲ್ಗಿಲ್ ಸ್ವಲ್ಪ ಸರ್ ಜಾಸ್ತಿ ಆದ್ರೆ ಮತ್ತೇನ ಮಾಲ್ಗಿಲ್ ಹಾಕ್ಬೋದು ನಾವು ಸ್ವಲ್ಪ ಅಲ್ಲ ಒಂದ್ ಹತ್ತು ಎಂಟು ಮತ್ತೆ ಮೊಟ್ಟೆ ಇಡ್ತಾವಲ್ಲ ಅವೇ ನಮ್ ಜೀವ ನಡೀತ ಸರ್ ಸಣ್ಣಗ ಜೀವನ. ಈಗ ಕೆಲವ್ರಿಗೆ ಪೇಷಂಟ್ ಗಳಿಗೆ ಬೇಕದು ಬೇಕು ಸರ್ ನಮಗೂ ಬೇಕು ಮಕ್ಕಳು ಮೊಮ್ಮಕ್ಕಳು ನಾವು ಊಟ ಮಾಡ್ತೀವಿ ಡೈಲಿ ಒಂದ್ ಮೊಟ್ಟೆ ತಿಂತೀವಿ ಸರ್ ಇಬ್ರು ಅವ್ರಿಗೊಂದ್ ಮೊಟ್ಟೆ ನಮಗೊಂದ್ ಮೊಟ್ಟೆ ದಿನಕ್ಕೊಂದು ಮೊಟ್ಟೆ ತುಂಬುದು ಹೊಟ್ಟೆ ಪೌಷ್ಟಿಕತೆ ಹೊಟ್ಟೆ ಅದು. ಸೊ ನೋಡಿ ಹೆಣ್ಮಕ್ಳು ಈ ತರ ಒಂದು ಉಪಕಸಬುಗಳನ್ನ ಮಾಡ್ಕೊಳ್ತಾ ಇದ್ರೆ ಆರ್ಥಿಕವಾಗಿ ಯಾವ್ದೇ ಸಮಸ್ಯೆ ಇಲ್ಲದೆ ನಿರ್ವಹಿಸಬಹುದು. ಸರ್ ನಾನೇನ್ ಹೇಳ್ತೀನಂದ್ರೆ ಹೆಣ್ಮಕ್ಳು ಕೋಳಿ ಸಾಕಣೆ ಅದರಿಂದ ತುಂಬಾ ಲಾಭ ಐತೆ ನೋಡ್ರಿ ಸರ್ ಸಾಕದು. ನಿಮ್ಗೆ ಕೋಳಿ ಸಾಕಾಣಿಕೆ ಅನುಭವ ಇತ್ತಮ್ಮ ಅಲ್ಲಿ ಮೊದ್ಲು ತವರು ಇತ್ತು ಸರ್ ಕೋಳಿ ಅಂದ್ರೆ ಸಾಕಾಣಿಕೆ ಅಲ್ಲ ಮನೆಯಲ್ಲಿ ಎಷ್ಟು ಬೇಕಷ್ಟು ಸಾಕ್ತಿದ್ರು ಸರ್ ನಿಮ್ ಬಿಟ್ಬಿಡೋದು ಹೊಲದಲ್ಲಿ ಅವಟಿಗೆ ಬಂದು ಕೂಡೋದು ಅವಟಿಗೆ ಮರಿ ಮಾಡ್ಸ್ಕೊಂಡು ಹೊರಗೆ ಬರೋದು. ಈಗಲೂ ಎಲ್ಲ ಇಲ್ಲಿ ಹೊರಗಡೆ ಹೊಲದ ಇಲ್ಲ ಸರ್ ಕೆಬರ್ತಾವ್ ಅಂತ ಹೇಳಿ ಹಂಗ ಸುಮ್ಮ ಜಾಲರಿ ಮಾಡಿ ಒಳಗ್ ಬಿಟ್ಟಿದ್ವಿ ಸರ್. ಹೌದಾ? ಸಂಜೆಗೆ 6 ಗಂಟೆಗೆ ಬಿಡ್ತೀವಿ ಸರ್. ಬೆಳೆಗಳಿಗೆ ಹಾನಿ ಮಾಡ್ತಾವ? ತಿಂತ ಸರ್ ಕೆಬರ್ ಬಿಡ್ತಾವ್ ಸರ್ ಅಡಿಕೆ ಗಿಡ ಎಲ್ಲ ಕೆಬರ್ ಬಿಡ್ತಾವ್. ಅದು ಒಳ್ಳೇದಲ್ವಾ ಹುಳಗಳಿದ್ರೆ ತಿಂತವೆ. ಆಮೇಲೆ ಈಗ ನೀರ್ ಬಿಡ್ಬೇಕಲ್ಲ ಸರ್ ಇವರು ಪೈಪ್ ಹಚ್ಚಿ ನೀರ್ ಬಿಡ್ತೀವಿ ಸರ್ ನಾವು ಮನೆಗಳಿಗೆ ಹೆಂಗ್ ನೀರ್ ಬಂದಾಗ ಪೈಪ್ ಹಚ್ತೀವಿ ಸರ್ ಆ ಟೈಪ್ ಪೈಪ್ ಹಚ್ತೀವಿ ನಾವಿಲ್ಲಿ. ಈ ಡ್ರಿಪ್ ಇರಿಗೇಷನ್ ಮಾಡಿಲ್ವಾ? ಸ್ವಲ್ಪ ಇದಕ್ಕೆ ಹಚ್ಚಿಲ್ಲ ಸರ್ ಡಿಸ್ಕ್ರಿಪ್ಷನ್ ಇಲ್ಲ ಅರ್ಧ ಇಂಚ್ ನೀರ್ ಆ ಪೈಪ್ ಲಿಂದ ಬಿಡ್ತೀವಿ ಸರ್ ಒಂದೊಂದ್ ಗಿಡಕ್ಕೆ ಇಷ್ಟು ಬಿಡ್ಕಂತ ಹೋಗ್ತೀವಿ ರೌಂಡ್ ಮಾಡಿ ಮಾಡಿ ಅದ್ರೊಳಗೆ ನೀರ್ ಬಿಡೋದು ನಾವು. ನೀರ್ ಕಡಿಮೆ ನಾವು ನೀರ್ ಕಡಿಮೆ ಇದ್ರೆ ಈಗ ನೀರ್ ಕಡಿಮೆ ಇರೋದಕ್ಕಾಗಿನೆ ಡ್ರಿಪ್ ಇರಿಗೇಷನ್ ಮಾಡಿರೋದು. ನೀರು ಪ್ರೆಸರ್ ಇಲ್ಲ ಸರ್ ಚಾಲೂ ಮಾಡಿದ್ರೆ 10 ನಿಮಿಷ 15 ನಿಮಿಷ ಅಷ್ಟೇ ಬರ್ತದೆ ನೀರು ಮತ್ತೆ ಸ್ಟಾಪ್ ಆಗ್ಬಿಡ್ತೈತಿ ಮತ್ತೆ ಒಂದ್ ಗಂಟೆ ಬಿಟ್ಟ ಮೇಲೆ ಮತ್ತೆ ಬರ್ತದೆ. ಕಂಟಿನ್ಯೂ ಇದ್ರೆ ಕೆಲವ್ರು ರೈತರು ಏನ್ ಮಾಡೋದು ಸ್ಟಾಕ್ ಮಾಡ್ಕೊಂಡು ಸಣ್ಣ ಪೈಪ್ ಲೈನ್ ಗಳನ್ನ ಹಾಕೊಂಡು ಹನಿ ಹನಿ ಬೀಳೋದು ಮಾಡ್ಕೊಳ್ತಾರೆ. ಅವ್ರು ನೋಡ್ಲಿಕ್ಕೆ ಇಲ್ಲ ಇದು ನೀರ್ ಬರಲ್ಲ ಇದು ಇಷ್ಟ ಆಗ ಸಾಕಾಗಲ್ಲ ನೀರು ಅಂತ ಹೇಳಿದ್ರು ಸರ್. ಅಡಿಕೆಗೆ ನೀರ್ ಬೇಕಲ್ವಾ? ಹೇಗೆ ಅದನ್ನೇ ಬಿಡ್ತಾರೆ ಅಡಿಕೆಗಳಿಗೆ ಆಗುತ್ತಾ? ಆಗುತ್ತಾ ಅಡಿಕೆ ಆಗುತ್ತೆ ಸರ್ ಮತ್ತೆ ಬೇರೆಕಾಗಲ್ಲ. ನಾವು ಅದನ್ನ ದಿನ ಮಾಡ್ಕೊಂಡಿನಿ ಬೆಳಿಗ್ಗೆ ಒಂದ್ ಅರ್ಧ ತಿರುಗ ಮೊದಲು ಒಂದ್ ಅರ್ಧ ನೀರ್ ಸ್ಟಾಕ್ ಮಾಡ್ಕೊಂಡು ಬೆಳಿಗ್ಗೆ ಒಂದ್ ಅರ್ಧ ಮುಗಿಸಿ ತಿರುಗ ಮೊದಲು ಒಂದ್ ಅರ್ಧ ಮುಗಿಸ್ತೀನಿ ಒಟ್ಟು 24 ಗಂಟೆ ಟರ್ನ್ ಓವರ್ ಮಾಡ್ಕೊತಿರ್ತೀನಿ ನೀರನ್ನು. ಅದೇ ನೀರು ನಮ್ದು ನೀರಿನ ಟ್ಯಾಂಕರ್ ನಮ್ದೇ ಇದೆ ನೀರು ಅದಕ್ಕೆ ಸ್ಟಾಕ್ ಮಾಡ್ಕೊತೀನಿ ಸ್ಟಾಕ್ ಮಾಡ್ಕೊಂಡು ನಾನು ಯಾವ ಬೇಕಾದ್ರೂ ಬಿಟ್ಕೊತೀನಿ ಅಮ್ಮ ಬೆಳಿಗ್ಗೆ ಒಂದ್ ದಿವಸ ಒಂದ್ ಹಾಫ್ ನಡ್ಕೊಂಡು ತಿರುಗ ಮೊದಲು ಒಂದ್ ಹಾಫ್ ಈ ಟೈಪ್ ಮಾಡ್ಕೊಂಡು ಗಿಡಗಳನ್ನ ಬಯಸಿದ್ದೆ. ಈಗ ಮಾಲತಿಯ ಮರೆ ಒಂದು ನೀವು ಈ ಕೋಳಿ ಸಾಕಾಣಿಕೆ ಲಾಭದಾಯಕ ಅಂತ ನಿಮ್ಗೆ ಅನುಭವ ಒಂದ್ ಮೊಟ್ಟೆನ 20 ರೂಪಾಯಿ ಅಂದ್ರೆ ಕೋಳಿನೂ ರೇಟ್ ಜಾಸ್ತಿ ಇರ್ತದೆ. ಇದು ಯಾವಾಗ ಯಾವಾಗ ರೊಟೀನ್ ಆಗ್ತಾ ಇರ್ತದೆ ಅಂತ ಯಾವ ಹಂತದಲ್ಲಿ ಕೋಳಿಗಳನ್ನ ತಗೊಂಡೋಗ್ತಾರೆ ತಿಂಗಳ ತಿಂಗಳ ಇರ್ತದೆ ಇದು ಮಾರಾಟ ಪ್ರಾಬ್ಲಮ್ ಇಲ್ಲ ಸರ್ ಯಾವಾಗ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಯಾವಾಗ ಬೇಕಾದ್ರೂ ಮಾರ್ಬೋದು. ಅಂದಾಜು ಅಂದಾಜು ಒಂದು ತಿಂಗಳಿಗೆ ಇಷ್ಟ ಆದಾಯ ನಾನು ಕೋಳಿ ಸಾಕಾಣಿಕೆಯಿಂದನೇ ತಗೊಳ್ತಿದ್ದೀನಿ ಅಂತ ಹೇಳ್ಬೋದು ನೀವು? ಸರ್ ಎಷ್ಟು ತಗೊಳ್ತೀರಿ? ತಿಂಗಳಿಗೆ ಒಂದ್ 2,000 ರೂಪಾಯಿ ತಗೊಂತೀನಿ ಸರ್ ಬರೀ ಮೊಟ್ಟೆಯಿಂದ. ಬರೀ ಮೊಟ್ಟೆಯಿಂದನೇ? ಮೊಟ್ಟೆಯಿಂದ. ಕೋಳಿಗಳು ಮಾರಾಟ ಆದ್ರೆ ಅದು ಬೇರೆ ಸರ್. ಕೋಳಿಗಳು ಹೋಗ್ತಾ ಇರೋದು ಬೆಳೆದಂಗೆಲ್ಲ ನೀವು ಮಾರಾಟ ಮಾಡ್ತೀರಾ? ಬೇರೆ ಕಡೆ ಕೊಡ್ತೀರಾ ನೀವು ಬಂದು ತಗೊಂಡೋಗ್ತಾರಾ? ಕೋಳಿ ಕೊಟ್ಟಿಲ್ಲ ಸರ್ ಇದುವರೆಗೆ. ಅವೇನೋ ಪರಿಚಯ ಇದ್ದಾರೆ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟು ಕಳಿಸಿವಿ ಸರ್. ಆಮೇಲೆ ಮೊಟ್ಟೆ ಮಾತ್ರ ಮಾರಿದೀನಿ ಸರ್. ಕೋಳಿನ ಮಾರ್ಬೇಕಂತ ಬಹಳ ಆಸೆ ಐತೆ ಸರ್ ದೊಡ್ಡ ಪ್ರಮಾಣದ ಮಾಡಿ. ಈಗ ಮಾಲತಿಯವರು ಹಡಗಲಿಯ ಪುರಸಭೆಯ ಕೌನ್ಸಿಲರ್ ಕೂಡ ಹೌದಂತ ಕೇಳಿದ್ವಿ ನಾವು. ಹೌದು ಸರ್. ಈಗ ಎಷ್ಟು ಅವಧಿ ಮುಗಿಸಿದ್ರಿ ನೀವು? ಎಷ್ಟು ದಿನಗಳು ಮುಗಿಸಿದ್ರಿ ಕೌನ್ಸಿಲರ್ ಆಗಿ? ಇವಾಗ 1 ವರ್ಷ ಆಯ್ತು ಸರ್. ಅಂದ್ರೆ ನಮ್ಮ ನಾಮಿನೇಟ್ ಸದಸ್ಯರು ಮಾಡಿದ್ರು. ಓ, ನಾಮನಿರ್ದೇಶನ ಸರ್. ನಿಮ್ಗೆ ಜಾಸ್ತಿ ಜವಾಬ್ದಾರಿ ಇರ್ತದ ಹೇಗೆ? ಜವಾಬ್ದಾರಿ ಇರ್ತದೆ ಸೇಮ್ ಸರ್. ಅವ್ರಿಗೆ ಹೆಂಗ ಇರುತ್ತೆ ನಮ್ಗೆ ಹಂಗೆ ಇರುತ್ತೆ. ನಾಮ ನಿರ್ದೇಶಕ ಸದಸ್ಯರಿಗೆ ಸ್ವಲ್ಪ ಪವರ್ ಕಡಿಮೆ? ಇಲ್ಲ ಇಲ್ಲ ಸರ್, ಇಲ್ಲ ಸಮವಾಗಿ ಇರುತ್ತೆ. ನೀವು ಮೀಟಿಂಗ್ ಅಲ್ಲಿ ನೀವು ಸಮಸ್ಯೆಗಳು ಆಗ್ರಹಿಸ್ತೀರಿ ಕೌನ್ಸಿಲರ್ ಆಗಿ ನಿಮ್ಮ ಓಣಿಯಲ್ಲಿ ಏನೇನ್ ಕೆಲಸಗಳನ್ನ ಮಾಡಿ ನಿಮ್ಗೆ ಸಮಾಧಾನವನ್ನು ತಗೊಂಡಿದ್ರಿ? ನಾನು ತೃಪ್ತಿ ಅನ್ಸಿದೆ ಇಂತ ಕೆಲಸ ಮಾಡಿಸಿದೆ ಅಂತ. ಚರಂಡಿಗಳು ಇದು ಮಾಡಿಸಿದ್ವಿ ಸರ್, ಕ್ಲೀನ್ ಮಾಡಿಸಿದ್ವಿ. ಆಮೇಲೆ ಏನಾರ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರ ಮತ್ತೆ ಈಗ ಇತೈ ಬರ್ರಿ ಅಂತ ಕರೆದ್ರೆ ನಲ್ಲಿ ಆಗ್ಲಿ ಇನ್ನೊಂದಾಗ್ಲಿ ಹೋಗ್ತೀವಿ ಸರ್ ಕರ್ಕೊಂಡ್ರ ಜನರನ್ನ. ಈಗ ನೀವು ಕೌನ್ಸಿಲರ್ ಹೌದು, ಕೃಷಿಯ ಅನುಭವನೂ ಇದೆ, ಇವೆಲ್ಲ ಕೆಲವು ಉಪಕಸಬಗಳನ್ನು ಮಾಡಿದ್ರೆ ಲಾಭದಾಯಕವಾಗ್ತದೆ. ಯಾಕೆ ನೀವು ಪುರಸಭೆಯ ಅಧಿಕಾರವನ್ನ ಈ ಕೃಷಿ ಕಡೆಗೆ ಮಹಿಳೆಯರಿಗೆ ಉಪಕಸಬುಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ತರಬೇತಿ ಇಂಥವನ್ನೆಲ್ಲ ಮಾಡುವ ಪ್ರಯತ್ನ ಮಾಡಬಹುದಲ್ಲ? ಮಾಡ್ತೇನೆ ಸರ್, ಖಂಡಿತ ಮಾಡ್ತೇನೆ. ಅಲ್ಲ, ಈ ಹಿಂದೆ ಏನಾದ್ರೂ ಆತರ ಮಾಡಿಲ್ಲ ಸರ್? ಮಾಡಿಲ್ಲ, ಇನ್ಮೇಲೆ ಮಾಡ್ಬೇಕು ಸರ್. ಅನುಭವ ಕಮ್ಮಿ ಸರ್, ಯಾಕಂದ್ರ ಇದು ಫಸ್ಟ್ ಅಲ್ಲ ಸರ್, ಹೊಲ್ದಾಗ ಬಂದ್ ಉಳ್ಕೊಂಡಿರತ್ ನಾವು. ಎಲ್ರು ಹೆಂಗಿರ್ತೀರಿ ಅಡವ್ಯಾಗ ಹೆಂಗಿರ್ತೀರಿ ಅಂತ ಕೇಳ್ತಾರ ಸರ್. ಏನ ಪ್ರಾಬ್ಲಮ್ ಏನಿಲ್ಲ, ಇರ್ಬೋದು ಇರ್ಬೋದು ಅಂತ ಅನ್ಸಿತ್ತು. ಈಗ ನುಗ್ಗೆ ಇನ್ನು ಎಲ್ಲಿವರೆಗೂ ನಿಮ್ಗೆ ಇದು ಬೆಳೆ ಸಿಗ್ತಾನೆ ಹೋಗ್ತದೆ? ಅಡಿಕೆ ಮರಗಳು ದೊಡ್ಡ ಆಗೋವರೆಗೂ ನೀವು ಬೇರೆ ಬೇರೆ ಬೆಳೆಯನ್ನ ಬೆಳಿಬಹುದು. ಈ ಅಡಿಕೆ ಮಧ್ಯದಲ್ಲಿ ಹಾಕಿರ್ತಕ್ಕಂಥ ನುಗ್ಗೆ ಏನಿದೆಯಲ್ಲ, ಯಾವ ತಳಿ ಇದು? ಈ ತಳಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಈ ತರದ ಸಂದೇಶ ತರಬೇತಿ ಎಲ್ಲಿಂದ ಇತ್ತು ಅನ್ಮದಪ್ಪರೇ? ಕೃಷಿ ಇಲಾಖೆಯಿಂದ ತಗೊಂಡ್ಬಂದಿರೋದು. ಅಲ್ಲಿ 10 ರೂಪಾಯಿ ಒಂದ್ ಸಸಿ ಸರ್, ಅದು 10 ರೂಪಾಯಿ ಸಸಿ ತಗೊಂಡ್ಬಂದು ನಾವು ಒಂದ್ 1,000 ಗಿಡ ತಗೊಂಡ್ಬಂದಿದ್ವಿ. ಅಲ್ಲಿ 10 ರೂಪಾಯಿ ಒಂದ್ ತಗೊಂಡು ಇಲ್ಲಿ ನೆಟ್ಟಿ ಸರ್. ಅವ ಹೆಚ್ಚು ಸ್ವಲ್ಪ ಕಷ್ಟಪಟ್ಟಿವ್ರ ನೀರು ಬೆಳೆ ಹೋಯ್ತಾಗ, ನಮ್ ಕೋಳಿ ಕೆತ್ತರದಕ್ಕೂ ಅದ್ ಇದ್ ಮಾಡೋದಕ್ಕೂ ಸ್ವಲ್ಪ ತೊಂದರೆ ಪಟ್ಟಿವಿ. ಆದ್ರೂ ಹತ್ತಿರ ಸರ್ ಚೆನ್ನಾಗಿದೆ. ಈಗ ಒಳ್ಳೆ ನೆಕ್ಸ್ಟ್ ಈ ಫಲ ಕೊಡುವಂತ ಮನಸ್ಸಿಗೆ ಅನ್ಸಿಸ್ತದೆ. ಎಷ್ಟು ಕೆಜಿ ಸಿಗುತ್ತೆ ನಿಮ್ಗೆ ಕಟಾವ್ ಬಂದಾಗ? ನಿಮ್ಗೆ ನುಗ್ಗೆ ಲಾಭದಾಯಕ ಅನ್ಸಿದ್ಯಾ? ಲಾಭ ಆಗುತ್ತೆ ಸರ್, ನೆಕ್ಸ್ಟ್ ಈ ಸಲ ಆಗ್ಬೋದು. ಈ ಸಲ ಚೆನ್ನಾಗಿದೆ, ಪೀಕು ಚೆನ್ನಾಗಿ ಉದಾಹರಣೆ, ಹೂ ಚೆನ್ನಾಗಿ ಬಿಟ್ಟಿದೆ ಈ ಸಲ. ಈ ಸಲ ಲಾಭ ಆಗ್ಬೋದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಸರ್. ನುಗ್ಗೆ ಬೆಳೆಯಲ್ಲಿ ಸಮಸ್ಯೆಗಳು ಏನು? ಚುಕ್ಕಿ ರೋಗ ಬರುತ್ತೆ ಸರ್. ಚುಕ್ಕಿ ರೋಗ ಬರುತ್ತೆ. ಯಾವ ಹಂತದಲ್ಲಿ ಬರುತ್ತೆ? ಹಳದಿ ಒಂದು ಕಟಾವ್ ಆದ್ಮೇಲೆ ಒಂದ್ 2 ತಿಂಗಳಿಗೆ 3 ತಿಂಗಳಿಗೆ ಬರುತ್ತೆ ಸರ್. ಕಟಾವ್ ಆದ್ಮೇಲೆ 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಅದು ಬೆಳೆ. ಚುಕ್ಕಿ ರೋಗ ಬರುತ್ತೆ, ಆ ಚುಕ್ಕಿ ರೋಗ ಬಂದ್ಕೊಳಗೆ ಎಲೆ ಎಲ್ಲ ಉದುರಿ ಬಿಡುತ್ತೆ. ಮತ್ತೆ ನಾವು ಅವಾಗ ಮೆಡಿಸಿನ್ ಹಾಕಿ ಔಷಧಿ ಹೊಡಿಸಿದ್ಮೇಲೆ ಮತ್ತೆ ಅದು ಬರ್ಲಿಕ್ಕೆ ಒಂದು 15 ದಿವಸ ಬೇಕು ಸರ್, ಎಲೆ ಬರ್ಲಿಕ್ಕೆ. ಓಹೋ, ಎಲೆ ಎಲ್ಲ ಉದುರಿ ಬಿಡುತ್ತೆ. ಎಲೆ ಉದುರಿದ ಮೇಲೆ ನಾವು ಔಷಧಿ ಎಲ್ಲ ಕ್ರಿಮಿನಾಶಕ ಮಾಡಿ ಮಾಡಿಸಿದ್ಮೇಲೆ ಅವಾಗ ಒಂದ್ 15 ತಿಂಗಳಿಗೆ ಮತ್ತೆ ಅವಾಗ ಬರುತ್ತೆ ಸರ್. ಈಗ ಅಡಿಕೆ ಅದನ್ನು ನೀವು ಕಾಯ್ಬೇಕಾಗಿದೆ, ಅದನ್ನು ಅದಕ್ಕೂ ಏನ್ ಸಮಸ್ಯೆ ಇದೆ, ಏನೆಲ್ಲ ನೋಡ್ಕೋಬೇಕಾಗಿದೆ, ಅದ್ರ ನಿರ್ವಹಣೆ ಏನೇನ್ ಮಾಡ್ತಾ ಇದ್ರ ಅಡಿಕೆದು? ಔಷಧಿ ಅದಕ್ಕೆ ಹಳದಿ ಬರಬಾರ್ದು. ಅಲ್ಲಿ ಎಲಿ ಕಟ್ ಆಗ್ತೈತಿ, ಎಲಿ ಎಲಿ ಕಟ್ ಆಗದಾಗ ನೋಡ್ಕೋಬೇಕು. ಹಳದಿ ತರ ಬರ ನೋಡ್ಕೋಬೇಕು ನಾವು. ನೀರಂತ ಅದಕ್ಕೆ ಬೇಕೇ ಬೇಕು. 24 ಗಂಟೆ ನೀರು ಟರ್ನ್ ಹಾಕ್ತಿರ್ಬೇಕು, ಅದಕ್ಕೆ ನೀರ್ ಬೇಕೇ ಬೇಕು. ಅದಕ್ಕೆ ಸಣ್ಣ ನೀರಲ್ಲ, 24 ಗಂಟೆ ನಾನು ಟರ್ನ್ ಮಾಡ್ಕೋತಿರ್ತೇನೆ. ನನಗೆ ಎಷ್ಟು ಕಷ್ಟ ಆಗಲಿ ಅದಕ್ಕೆ ನೀರ್ ಬಿಡ್ತೀನಿ. ಈಗ ನಿಮ್ಮ ಭೂಮಿಯಲ್ಲಿ ಬೆಳೆಗಳ ವೈವಿಧ್ಯತೆ ಹೆಚ್ಚಿದೆ, ನುಗ್ಗೆ ಇದೆ, ಮತ್ತೆ ಇದನ್ನ ತೆಗೆದು ನೀವು ಮತ್ತೆ ಅಲಸಂದೆ ಆಗ್ತಿವಿ ಅಂತ ಹೇಳ್ತೀರಿ. ಭೂಮಿಯ ಫಲವತ್ತತೆಯನ್ನ ನೀವು ಕಾಪಾಡ್ಕೊಂಡು ಹೋಗೋದು ಬಹಳ ಮುಖ್ಯ. ಏನೇನ್ ಮಾಡ್ತಾ ಇದ್ರಿ ಭೂಮಿಗೆ, ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಏನೇನ್ ಕೊಡ್ತಾ ಇದ್ದೀರಾ? ಸಗಣಿ ಗೊಬ್ಬರ ಹಾಕ್ತೀವಿ, ಯೂರಿಯಾ ಗೊಬ್ಬರ ಮೇನ್, ಸಗಣಿ ಗೊಬ್ಬರ ಮೇನ್. ದನಕರುಗಳು ಇದಾವೆ ನಿಮ್ಮ? ತಗೊಂತೀರಿ, ಖರೀದಿ ಮಾಡಿ ಹಾಕ್ತೀನಿ. ಸಗಣಿ ಗೊಬ್ಬರ ಅಂತ ನೀರೊಳಗೆ ಸ್ಟಾಕ್ ಮಾಡ್ಕೊಂಡು ಅದನ್ನ 1 ತಿಂಗಳು 2 ತಿಂಗಳು ನೀರ ಮಾಡ್ಕೊಂಡು ದ್ರವ ರೂಪದಲ್ಲಿ ಹಾಕ್ತೀನಿ. ದ್ರವ ರೂಪದಲ್ಲಿ ಹಾಕ್ತೀನಿ ಸರ್, ಒಂದೊಂದು ಗಿಡಕ್ಕೆ ಒಂದೊಂದು ಜಗ್. ಅದನ್ನ ಹಾಕಿದ ಬಂದ್ರೆ ಸ್ವಲ್ಪ ಗಿಡಗಳು ಹಸಿರು ಕಲರ್ ಇರುತ್ತೆ, ಹಳದಿ ಕಲರ್ ಹೋಗಲ್ಲ. ಹೋಗಲ್ಲ, ಹೋಗಲ್ಲ, ಚಿಕ್ಕಿ ರೋಗ ಬರಲ್ಲ ಅದಕ್ಕೆ. ಮೇನ್ ಅದಕ್ಕೆ ಸಗಣಿ ನೀರು ಮೇನ್ ಅದಕ್ಕೆ. ಸೊ ಸಗಣಿ ನೀರು ಹಾಕಿದ್ಮೇಲೆ ಗಿಡಗಳು ಚೆನ್ನಾಗಿದೆ, ಚೆನ್ನಾಗಿದೆ. ಆಮೇಲೆ ಮೇನ್ ಅದಕ್ಕೆ ನೆಳ್ಬೇಕು. ಆ ನೆರಳಿಗೋಸ್ಕರ ನಾನು ಗಿಡ ಹಾಕಿದ್ದೆ. ಓ, ಆ ಅಡಿಕೆಗೆ ನೆರಳು ಬೇಕು, ನೆರಳಬೇಕು. ಸ್ವಲ್ಪ ತಂಪಾದ ವಾತಾವರಣ ಇದ್ದಪ್ಪ ಅಂದ್ರೆ ಅದ್ರ ನೆರಳು ಬಿದ್ದಪ್ಪ ಅಂದ್ರೆ ಗಿಡಗಳಿಗೆ ಎಫೆಕ್ಟ್ ಆಗಲ್ಲ. ಎಲಿಗಳು ಕಟ್ ಆಗಲ್ಲ. ಅದಕ್ಕೆ ಹಳದಿ ಕಲರ್ ರೋಗ ಬರಲ್ಲ ಅದಕ್ಕೆ. ಅದಕ್ಕೆ ಮೇನ್ ನೆರಳು. ಸೊ ಇದು ನಿಮ್ಗೆ ಎರಡು ರೀತಿಯಿಂದ, ಎರಡು ರೀತಿಯಿಂದ ನುಗ್ಗೆ ಕಾಯಿಲೆ ಬಿಡುತ್ತೆ, ನುಗ್ಗೆ ಕಾಯಿಲೆ ಬರುತ್ತೆ. ಸೊ ಅದಕ್ಕೆ ನೆರಳು ಬೇಕಾಗುತ್ತೆ, ನೆರಳು ಬೇಕಾಗುತ್ತೆ ಅಂತ. ಬೇರೆ ಗಿಡಗಳು ನೆರಳು ಕೊಡುವಂತ ಅಂದ್ರೆ ಮತ್ತೆ ನಿಮ್ಗೆ ಕಷ್ಟ, ಅದಕ್ಕೆ ಲಾಭ ಸಿಗಲ್ಲ. ಬೇರೆ ಗಿಡ ಆಗಿದ್ದಪ್ಪ ಅಂದ್ರೆ ಅದಕ್ಕೆ ಲಾಭ ಸಿಗಲ್ಲ, ನಿಮ್ಗೆ ಲಾಭ ಸಿಗಲ್ಲ. ಇದು ಎರಡು ರೀತಿಯಿಂದ, ಎರಡು ರೀತಿಯಿಂದ ಆಗುತ್ತೆ. ನೆರಳು ಬರುತ್ತೆ, ಪ್ಲಸ್ ನಮಗೆ ಲಾಭ ಆಗುತ್ತೆ. ಈಗ ಮಾಲತೆ ಮರೆ, ಕೋಳಿ ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ರಿ ನೀವು, ಇದ್ರ ಜೊತೆಗೆ ಬೇರೆ ಏನೇನು ಹೊಲದಲ್ಲಿ ನೀವೇನೇನ್ ಕೆಲಸ ಮಾಡ್ತಾ ಇರ್ತೀರಿ? ಕಳೆ ತೆಗಿತೀನಿ ಸರ್, ಕಳೆ ತೆಗಿತೀನಿ. ಆಮೇಲೆ ಅವರು ಗೊಬ್ಬರ ಎಲ್ಲ ಇದು ಮಾಡ್ತಾರ ಸಗಣಿ ಗೊಬ್ಬರಕ್ಕೆ, ಅದಕ್ಕೆ ಬೆಲ್ಲ, ಆಮೇಲೆ ಕಡ್ಲೆ ಹಿಟ್ಟು, ಆಮೇಲೆ ಸ್ವಲ್ಪ ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬಿಡ್ತಾರ ಸರ್ ಗಿಡಗಳಿಗೆ. ಹೌದಾ? ಬೆಲ್ಲ ಹಾಕ್ತಾರ ಸರ್, ಶೇಂಗಾ ಹಿಟ್ಟು, ಕಡ್ಲೆ ಹಿಟ್ಟು. ಯಾವ ಗಿಡಗಳಿಗೆ ಅದು? ಅಡಿಕೆ ಗಿಡಕ್ಕೆ. ಅಡಿಕೆ ಗಿಡಕ್ಕೆ ಸರ್. ಅಂದ್ರೆ ಈಗ ಅಡಿಕೆ ಗಿಡಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಇವೆಲ್ಲ ಮಾಡ್ಬೇಕು. ಈ ತರಬೇತಿ ಎಲ್ಲ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಈ ಮಾಹಿತಿ ಎಲ್ಲ ಎಲ್ಲಿ ತಗೊಂಡ್ರಿ ನೀವು? ಅಗ್ರಿಕಲ್ಚರ್ ಆಫೀಸರ್ ಒಬ್ರು ಹೇಳಿದ್ರೆ ನನಗೆ, ಒಂದ್ ನೀರಿನ ಟ್ಯಾಂಕರ್ ತಗೋ, ಅದರಲ್ಲಿ ಗೋಮಂತ್ರ ಪ್ಲಸ್ ಬೆಲ್ಲ ಅರ್ಶಿನ ಪುಡಿ ನಮ್ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ 15 ದಿವಸ ಬಿಟ್ಬಿಡೋದನ್ನ. ಅದನ್ನ ಬರೀ ತಿರುಕಿದ್ದ ಅಷ್ಟೇ ಇರೋ ನೀನು. 15 ದಿವಸ ಆದ್ಮೇಲೆ ಅವಾಗ ಒಂದ್ ಬಕೆಟ್ ನೀರು ತಗೊಂಡು, ಬಕೆಟ್ನಾಗ ತಗೊಂಡು ಒಂದೊಂದು ಗಿಡಕ್ಕೆ ಒಂದೊಂದು ಜಗ್ಗು ನೀವು ಆ ರೀತಿ ಕೊಡ್ತಾ ಬರ್ತೀನಿ ಸರ್. ಅದನ್ನ ಹಾಕಿದ್ಮೇಲೆ ಗಿಡಗಳು ಚೆನ್ನಾಗಿದ್ದಾರೆ. ಇನ್ನು ಎಷ್ಟು ವರ್ಷಗಳ ನಂತರ ನಿಮ್ಗೆ ಇದು ಇಳುವರಿ ಕೊಡ್ಲಿಕ್ಕೆ ಶುರು ಆಗ್ತದೆ? ನಮಗೆ ಅದು 5 ವರ್ಷದಿಂದ ಅಂತ ಹೇಳಿದಾರೆ ಅವರು, ಮಲೆನಾಡು ಏರಿಯಾದಲ್ಲಿ 5 ವರ್ಷದಿಂದ ಹೇಳಿದ್ದಾರೆ. ಸೊ ನಮ್ದು ಹಾಕಿ 2 ವರ್ಷ ಇದು. ಹಡಗಲಿಯಲ್ಲಿ ಅಡಿಕೆ ಬೆಳೆಗಾರರು ಇದಾರ, ಬೆಳೀತಾ ಇದಾರ? ಬೆಳಕಿದಾರ್ರಿ. ಎಲ್ಲೆಲ್ಲಿ ಬೆಳೀತಿದ್ದಾರೆ? ಇದಾರ ಸರ್, ರಾಜವಾಳದಲ್ಲಿ ಬೆಳೆದಿದ್ದಾರೆ ಸರ್. ಆಮೇಲೆ ಈ ಕಡೆಗೆ ಕೊಂಬಳಿ, ಕಾಗನೂರು, ನವಲಿ, ಆ ಕಡೆಗೆ ಬೆಳೀತಿದ್ರು ಸರ್. ಒಳ್ಳೆ ಇಳುವರಿ ಸಿಗ್ತಾ ಇದೆಯಾ? ಸಿಕ್ಕಿದ್ರು ಸರ್, ಎಲ್ಲರೂ ನಮ್ಮ ಹತ್ರ ಬೆಳೆದಿರೋದು ಸರ್. ಈಗ ಸದ್ಯಕ್ಕೆ ಒಂದು ಒಬ್ರು ಇಬ್ಬರಿಗೆ ಇಳುವರಿ ಸಿಕ್ಕಿದೆ. ಸಿಕ್ಕಿದೆ ಸಿಕ್ಕಿದೆ ಸರ್, ಚೆನ್ನಾಗಿ ತಗೊಂಡಿದ್ರು ಸರ್, ಲಕ್ಷಾಂಗಟ್ಲಿ ತಗೊಂಡಿದ್ರು. ಸೊ ಅಡಿಕೆ ಲಾಭದಾಯಕ ಆಗಿರೋದ್ರಿಂದ ಶುರು ಮಾಡ್ಕೊಂಡಿದ್ದೀರಿ. ಅದ್ರೊಳಗೆ ಏನ್ ಹಾಕೋಬಹುದು? ಮೆಣಸಿನ ಗಿಡ ಹಾಕೋಬಹುದು, ಟಮಾಟೆ ಗಿಡ ಹಾಕೋಬಹುದು, ಚೆಂಡು ಹೂವಿನ ಗಿಡ ಹಚ್ಕೊಂಡಿದ್ವಿ ಸರ್. ಮತ್ತೆ ಮನೆಗೆ ಅಲಸಂದಿ ಹಾಕ್ತಿವಿ ಸರ್. ಅದ್ರಾಗ ಒಂದೊಂದು ಅಡಿಕೆ ಗಿಡದಲ್ಲಿ ಒಂದೊಂದು ಹೆಣ್ಮಕ್ಳು ತೋಟದಲ್ಲಿ ಓಡಾಡ್ತಿದ್ರೆ ಇವೆಲ್ಲವೂ ಸಾಧ್ಯ. ಟಮಾಟ ಮನೆಗೆ ಆಗುತ್ತೆ ಸರ್. ಹೌದು, ಅದೇ ಗಂಡ್ ಮಕ್ಕಳಷ್ಟೇ ಓಡಾಡ್ತಾ ಇದ್ರೆ ಮೇನ್ ಕ್ರಾಪ್ ಗಳಿಗೆ ಮಾತ್ರ ಗಮನ ಕೊಡ್ತಾರೆ. ನೀವಿದ್ರೆ ಏನಾದ್ರು ಒಂದಿಷ್ಟು ಟೊಮಾಟೊ ಇರ್ಲಿ, ಅದು ಇರ್ಲಿ, ಇದು ಇರ್ಲಿ ಅಂತ ಹೆಚ್ಚಿನ ಜವಾಬ್ದಾರಿ ಅವ್ರದ ಸರ್. ನಾನು ಸಣ್ಣ ಪುಟ್ಟ ನನ್ನ ಸರ್. ಒಳ್ಳೇದಮ್ಮ, ಅಡಿಕೆ ಕೃಷಿಗೆ ಮುಂದಾಗಿದ್ದೀರಿ, ಅದ್ರ ಜೊತೆಗೆ ಬೇರೆ ಬೇರೆ ಮಧ್ಯದಲ್ಲಿ ನುಗ್ಗೆ ಹಾಕೊಂಡಿದ್ರ, ಬಾಳೆ ಹಾಕೊಂಡಿದ್ರ, ಈ ಮೂಲಕ ಕೃಷಿ ಜೀವನವನ್ನ ಆರಂಭಿಸ್ಕೊಂಡು ಈಗಾಗಲೇ 3 ವರ್ಷಗಳನ್ನ ಕಳೀತಾ ಇದ್ದೀರಿ. ನಿಮ್ಮ ಕೃಷಿ ಇನ್ನು ಉತ್ತರೋತ್ತರವಾಗಿ ಬೆಳೀಲಿ ಅಂತ ಆಶಿಸ್ತಾ, ನೀವು ಈ ಭಾಗದಲ್ಲಿ ಒಬ್ಬ ಮಾದರಿ ರೈತ ಕುಟುಂಬವಾಗ್ಲಿ ಅಂತ ಆಶಿಸ್ತಾ, ನಮ್ಮ ಕಿಸಾನವಾಣಿ ಗ್ರಾಮಾಂತರ ರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ಕೃಷಿಕ ದಂಪತಿಗಳಾದ ಹನುಮಂತಪ್ಪ ಹಾಗೂ ಮಾಲತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ. ಕಾಣೆಯಾದ ವ್ಯಕ್ತಿ ಭಾಗ್ಯಮ್ಮ. ತಂದೆಯ ಹೆಸರು ಹನುಮಂತಪ್ಪ, ವಯಸ್ಸು 22 ವರ್ಷ, ಎತ್ತರ 4.5 ಅಡಿ, ಚಹರೆ ಗುರುತು ಈ ರೀತಿಯಾಗಿದೆ: ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ದುಂಡು ಮುಖ, ತಲೆಯಲ್ಲಿ ಗುಂಗುರು ಕೂದಲು ಇರುತ್ತವೆ, ಉಡುಪು ಪಾಚಿ ಬಣ್ಣದ ಗೋಲ್ಡ್ ಕಲರ್ ಚುಕ್ಕಿಗಳು ಇರುವ ಚೂಡಿದಾರ್, ಗೋಲ್ಡ್ ಕಲರ್ ಪ್ಯಾಂಟ್ ಧರಿಸಿರುತ್ತಾರೆ. ಇವರಿಗೆ ಕನ್ನಡ ಹಿಂದಿ ಭಾಷೆ ಬಲ್ಲವರಾಗಿರುತ್ತಾರೆ. ಈ ಚಹರೆ ಗುರುತು ಕಂಡುಬಂದ ಹುಡುಗಿಯ ಮಾಹಿತಿ ಕಂಡುಬಂದಲ್ಲಿ ಕೂಡಲೇ ಇವರನ್ನು ಸಂಪರ್ಕಿಸಬಹುದು. ತನಿಖಾಧಿಕಾರಿಗಳು ಗ್ರಾಮೀಣ ಪೊಲೀಸ್ ಠಾಣೆ ಹೊಸಪೇಟೆ, ವಿಜಯನಗರ ಜಿಲ್ಲೆ. ದೂರವಾಣಿ ಸಂಖ್ಯೆಗಳು: ಹೊಸಪೇಟೆಯ ಕಂಟ್ರೋಲ್ ರೂಮ್ ದೂರವಾಣಿ ಸಂಖ್ಯೆ 9480805770700, ರೂರಲ್ ಸ್ಟೇಷನ್ ಹೊಸಪೇಟೆ ದೂರವಾಣಿ ಸಂಖ್ಯೆ 08394822833, ಪಿಐ ರೂರಲ್ ಪೊಲೀಸ್ ಸ್ಟೇಷನ್ ಇವರ ದೂರವಾಣಿ ಸಂಖ್ಯೆ 9480805746, ಇವರನ್ನು ಸಂಪರ್ಕಿಸಬಹುದು. ಇದುವರೆಗೆ ಕಾಣೆಯಾದವರ ಬಗ್ಗೆ ಪೊಲೀಸ್ ಪ್ರಕಟಣೆ ಕೇಳಿದಿರಿ. ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ಈಗ ಕೇಳಿ ಹವಾಮಾನ ವರದಿ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಮುಂದಿನ ಒಂದು ವಾರದಲ್ಲಿ ನೋಡುವುದಾದ್ರೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಹಾಗೆ ಗರಿಷ್ಠ ಉಷ್ಣಾಂಶ ಸುಮಾರು 28°C ಲಿಂದ 29°C, ಕನಿಷ್ಠ ಉಷ್ಣಾಂಶ ಸುಮಾರು 16.5°C ಲಿಂದ 17.5°C ವರೆಗೂ ಇರುವ ಸಾಧ್ಯತೆ ಇದೆ. ಹಾಗೆ ಗರಿಷ್ಠ ಆರ್ದ್ರತೆಯು ಸುಮಾರು 77-87, ಕನಿಷ್ಠ ಆರ್ದ್ರತೆ ಸುಮಾರು 31-35% ಮತ್ತೆ ಗಾಳಿಯ ವೇಗವು ಸುಮಾರು

ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು ಬಯಲು